ಮನದಲ್ಲಿ ನೀನು ಎಲ್ಲೆಲ್ಲು ತುಂಬಿ ನೀನು ಬೇರೇನು ಕಾಣೆನು ಕಣ್ಣಲ್ಲಿ ಸೇರಿ ಮಿಂಚಾಗಿ ಹೋದೆ ಕಣ್ಣಲ್ಲಿ ಸೇರಿ ಮಿಂಚಾಗಿ ಹೋದೆ ಎದೆಯಲ್ಲಿ ಸೇರಿ ಉಸಿರಾಗಿ ಹೋದೆ ಎದೆಯಲ್ಲಿ ಸೇರಿ ಉಸಿರಾಗಿ ಹೋದೆ ಬಾಳಲ್ಲಿ ಸೇರಿ ಬೆಳಕಾಗಿ ಹೋದೆ ಬಾಳಲ್ಲಿ ಸೇರಿ ಬೆಳಕಾಗಿ ಹೋದೆ ಅನುರಾಗದ ಹಾಡಿಗೆ ಸುಖ ತರುವ ದನಿಯಾದೆ ಅನುರಾಗದ ಹಾಡಿಗೆ ಸುಖ ತರುವ ದನಿಯಾದೆ ಕಣ್ಣಲ್ಲಿ ನೀನು ಮನದಲ್ಲಿ ನೀನು ಕಣ್ಣಲ್ಲಿ ನೀನು ಮನದಲ್ಲಿ